ಈಗ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಜೀವ ವೈವಿಧ್ಯ ದಿನದ ಸಂದರ್ಭದಲ್ಲಿ ಜೀವ ವೈವಿಧ್ಯ ದಾಖಲಾತಿ ಈ ಕುರಿತು ಮಂಗಳೂರು ವಿಶ್ವವಿದ್ಯಾನಿಲಯದ ಸಸ್ಯಶಾಸ್ತ್ರ ವಿಭಾಗದ ಪ್ರೊಫೆಸರ್ ಡಾ ಪ್ರಶಾಂತ್ ನಾಯಕ್ ಅವರೊಂದಿಗೆ ಸಂದರ್ಶನ, ಬಳಿಕ ಆರೋಗ್ಯ ಮಾಹಿತಿ ಕೇಳುವಿರಿ. ಫಸ್ಟ್ ನ್ಯೂರೋ ಆಸ್ಪತ್ರೆಯು ಸ್ಟ್ರೋಕ್ ನಿರ್ವಹಣೆ ಮತ್ತು ಚಿಕಿತ್ಸೆ, ನ್ಯೂರೋ ಇನ್ಫೆಕ್ಷನ್, ಮಕ್ಕಳ ನರರೋಗ ವಿಭಾಗ, ನರಶಸ್ತ್ರಚಿಕಿತ್ಸೆ, ತಲೆನೋವು, ವರ್ಟಿಗೋ ಚಿಕಿತ್ಸೆ, ಬೆನ್ನುಮೂಳೆ ಚಿಕಿತ್ಸೆ, ಪಾರ್ಕಿನ್ಸನ್ಸ್ ಮತ್ತು ಮೂಮೆಂಟ್ ಡಿಸಾರ್ಡರ್, ಮೆಮೊರಿ ಕ್ಲಿನಿಕ್, ನ್ಯೂರೋ ಸೈಕಿಯಾಟ್ರಿಕ್, ನ್ಯೂರೋ ಇಂಟರ್ವೆನ್ಷನ್, ನ್ಯೂರೋ ರಿಹ್ಯಾಬ್, ನ್ಯೂರೋ ಫಿಸಿಯೋಥೆರಪಿ ಮತ್ತು ನ್ಯೂರೋ ಕ್ರಿಟಿಕಲ್ ಕೇರ್ ವಿಭಾಗವನ್ನು ಹೊಂದಿರುವ ಆಸ್ಪತ್ರೆ. 24/7 ನಿರಂತರ ಸೇವೆಗಾಗಿ ಫಸ್ಟ್ ನ್ಯೂರೋ ಬ್ರೈನ್ ಅಂಡ್ ಸ್ಪೈನ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಪಡೀಲ್, ಮಂಗಳೂರು. 0824-227-6633, ಮೊಬೈಲ್ 9343-44-2488. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30-12:00. ಭೇಟಿ ನೀಡಿ ಶ್ರೀರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, ನಂಬರ್ 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802-5521-5253, 2521-5253. ಇದೀಗ ಕೇಳಿ ಅಂತಾರಾಷ್ಟೀಯ ಜೀವ ವೈವಿಧ್ಯ ದಿನದ ಸಂದರ್ಭದಲ್ಲಿ ಜೀವ ವೈವಿಧ್ಯ ದಾಖಲಾತಿ ಈ ಕುರಿತು ಮಂಗಳೂರು ವಿಶ್ವವಿದ್ಯಾನಿಲಯದ ಸಸ್ಯಶಾಸ್ತ್ರ ವಿಭಾಗದ ಪ್ರೊಫೆಸರ್ ಡಾ ಪ್ರಶಾಂತ್ ನಾಯಕ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ. ಜೀವ ವೈವಿಧ್ಯತೆ ಅಂದರೆ ಏನು, ಜೀವ ವೈವಿಧ್ಯತೆಯ ದಾಖಲಾತಿಯನ್ನು ನಾವು ಯಾಕಾಗಿ ಮಾಡಬೇಕು, ಹೇಗೆ ಮಾಡಬೇಕು ಹಾಗೂ ಇದರಿಂದ ಯಾವ ರೀತಿ ಒಂದು ಉಪಯೋಗ ಇದೆ, ನಮ್ಮ ಪರಿಸರ ಸಂರಕ್ಷಣೆಯ ದೃಷ್ಟಿಯಿಂದ ಈ ಜೀವ ವೈವಿಧ್ಯತೆಯ ಒಂದು ಪ್ರಾಮುಖ್ಯತೆ ಏನು, ಈ ಎಲ್ಲ ವಿಚಾರದ ಬಗ್ಗೆ ಇವತ್ತು ಮಾಹಿತಿಯನ್ನು ಮಾಡಿಕೊಡಬೇಕು. ಹೇಳಿ ಡಾಕ್ಟ್ರೆ, ಈಗ ಜೀವ ವೈವಿಧ್ಯತೆ ಅಂದರೆ ಏನು ಅಂತ? ಸರ್, ಜೀವ ವೈವಿಧ್ಯತೆ ಅಂತೇಳಿದರೆ ಹೆಸರಲ್ಲೇ ಸೂಚಿಸ್ತದೆ, ಜೀವ ವಿವಿಧತೆ. ಸೊ ನಮ್ಮ ಸುತ್ತಮುತ್ತ ನೋಡಿದಾಗ ಬೇರೆ ಬೇರೆ ಪಕ್ಷಿ, ಪ್ರಾಣಿ, ಕೀಟಗಳನ್ನೆಲ್ಲ ನೋಡ್ತೇವೆ. ಈ ಎಲ್ಲ ವಿವಿಧತೆ ಇರುವ ಜೀವಿಗಳು, ಒಂದು ಪ್ರದೇಶದಲ್ಲಿ ಇರುವಂಥ ಎಲ್ಲ ಜೀವಿಗಳ ಸಂಕುಲವನ್ನು ನಾವು ಜೀವ ವೈವಿಧ್ಯತೆ ಅಂತ ಹೇಳ್ತೇವೆ. ಈಗ ಜೀವ ವೈವಿಧ್ಯತೆ ಅಂತ ಹೇಳುವಾಗ ಕೇವಲ ನಮ್ಮ ಸುತ್ತಮುತ್ತ ಇರುವಂಥದ್ದೇ ಅಥವಾ ನಮ್ಮ ಊರಿನ ಹಾಗೆ ನೋಡುವಾಗ, ಈಗ ನಾವೊಂದು ವಿಶ್ವವನ್ನು ಅಥವಾ ಜಗತ್ತನ್ನು ತೆಗೆದುಕೊಂಡ್ರೆ ಜಗತ್ತಿನಲ್ಲಿರುವ ಎಲ್ಲ ಜೀವಿ ಸಂಕುಲಗಳ ವೈವಿಧ್ಯತೆಯನ್ನು ಜೀವ ವೈವಿಧ್ಯತೆ ಅಂತಲೂ ಹೇಳ್ತೇವೆ. ಅದೇ ರೀತಿ ನಮ್ಮ ಊರಿನಲ್ಲಿ ಇರುವ ಯಾವ್ಯಾವ ಜೀವಿ ಪ್ರಭೇದಗಳಿವೆ ಅವುಗಳನ್ನೆಲ್ಲ ಯಾವ್ಯಾವ ಅಂತ ಗುರುತಿಸಿ ನಾವು ಪಟ್ಟಿ ಮಾಡಿ ಇಟ್ಕೊಂಡ್ರೆ ಅದು ನಮ್ಮ ಊರಿನ ಜೀವ ವೈವಿಧ್ಯತೆ. ಹಾಗೆ ಒಂದು ಶಾಲೆ ಇರ್ಬೋದು, ಆ ಶಾಲೆ ಸುತ್ತಮುತ್ತ ಯಾವ್ಯಾವ ಬಗೆಯ ಜೀವಿಗಳಿದ್ದಾವೆ ಅವುಗಳನ್ನು ಗುರುತಿಸಿಕೆ ಮಾಡಿಕೊಂಡು ಒಂದು ಪಟ್ಟಿ ಮಾಡಿ ಇಟ್ಕೊಂಡಿರ್ತೇವೆ, ಅದು ಆ ಶಾಲೆಯ ಸುತ್ತಮುತ್ತಲಿರುವ ಜೀವ ವೈವಿಧ್ಯತೆ. ಸೊ ಜೀವ ವೈವಿಧ್ಯತೆಗೆ ಇಂಥದ್ದೇ ಒಂದು ಚೌಕಟ್ಟು ಅಂತಿಲ್ಲ, ಅದು ನಮ್ಮ ಸುತ್ತಮುತ್ತಲಿನ ಆಗಿರ್ಬೋದು ಅಥವಾ ಅದು ಜಗತ್ತಿನ ಮಟ್ಟದಲ್ಲಿಯೂ ಆಗಿರಬಹುದು. ಈಗ ನಮ್ಮ ಒಂದು ಕರಾವಳಿ ಜಿಲ್ಲೆಗಳನ್ನು ತೆಗೆದುಕೊಂಡ್ರೆ ಸಾಮಾನ್ಯವಾಗಿ ಹೇಳುವಂತಹದ್ದು ಈ ಜೀವ ವೈವಿಧ್ಯತೆಯ ಹಾಟ್ಸ್ಪಾಟ್ ಅಂತ ಹೇಳ್ತೀವಿ. ಏನಿದು ಹಾಟ್ಸ್ಪಾಟ್ ಅಂದರೆ? ಕರಾವಳಿ ಈಗ ನಮ್ಮ ಪಶ್ಚಿಮ ಘಟ್ಟ ಅಂತ ಇದ್ದಾವೆ, ಅದು ಜಗತ್ತಿನ ಹಾಟ್ಸ್ಪಾಟ್ಗಳಲ್ಲಿ ಅಥವಾ ಬಿಸಿ ತಾಣ ಅಂತ ಹೇಳ್ತೇವೆ. ಸೊ ಆ ಬಿಸಿ ತಾಣಗಳು ಏನು ವಿಶ್ವ ನಮ್ಮ ಇದಿದೆ ಯಾವುದು ಪಶ್ಚಿಮ ಘಟ್ಟ, ಈ ಕರಾವಳಿ ಪ್ರದೇಶ ಪಶ್ಚಿಮ ಘಟ್ಟಕ್ಕೆ ತಾಗಿಕೊಂಡಿದೆ. ಸೊ ಇಲ್ಲಿ ಒಂದು ಕಡೆ ಕರಾವಳಿ, ಇನ್ನೊಂದು ಕಡೆ ನಮ್ಮ ಪಶ್ಚಿಮ ಘಟ್ಟ, ಇವೆರಡೂ ಸೇರಿ ಇಲ್ಲಿನ ವೈವಿಧ್ಯಮಯ ಜೀವಿಗಳು ಇಲ್ಲಿ ನಾವು ಕಾಣುತ್ತೇವೆ. ವಿಶೇಷತೆ ಏನಂತ ಹೇಳಿದರೆ, ಈಗ ಎಲ್ಲ ಕಡೆ ವಿವಿಧ ಬಗೆಯ ಪ್ರಭೇದಗಳು ಇವೆ, ಆದರೆ ಈ ಪಶ್ಚಿಮ ಘಟ್ಟದಲ್ಲಿ ಇಲ್ಲಿಯೇ ಇರುವಂಥ ಅಂದರೆ ಸ್ಥಳೀಯವಾದ ಅನೇಕ ಪ್ರಭೇದಗಳು ಇವೆ. ಅಂದರೆ ಇಲ್ಲಿರೋ ಆ ಪ್ರಭೇದ ಬೇರೆ ಅಲ್ಲಿಯೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಈಗ ಉದಾಹರಣೆಗೆ ಸಿಂಹ ಬಾಲದ ಮಂಗ ಅಂತಿದೆ, ಮಕಾಕ ಮುಲ್ಲೆಟ ಅಂತ, ಸಿಂಗಳೀಕ ಅದು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಮಾತ್ರ ಕಾಣುವಂಥ ಒಂದು ಪ್ರಭೇದ. ಸೊ ಅದು ಬೇರೆ ಅಲ್ಲಿ ಕಾಣುವುದಿಲ್ಲ. ಇದು ಒಂದು ಉದಾಹರಣೆ. ಹೀಗೆ ಅನೇಕ ಸಸ್ಯಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಬೇರೆ ಬೇರೆ ಥರದ ಜೀವಿಗಳು ಇಲ್ಲಿಯ ಸ್ಥಳೀಯ ಜೀವಿಗಳಾಗಿರ್ತವೆ. ಅದನ್ನು ಇಂಗ್ಲೀಷ್ನಲ್ಲಿ ಎಂಡಮಿಕ್ ಸ್ಪೀಶೀಸ್ ಅಂತ ಇರ್ತವೆ. ಸೊ ಅಂಥ ಒಂದು ಎಂಡಮಿಕ್ ಸ್ಪೀಶೀಸ್ ಇರುವಂಥ ಮತ್ತು ಜೀವ ವೈವಿಧ್ಯಕ್ಕೆ ಮತ್ತು ಆವಾಸ ಸ್ಥಾನಕ್ಕೆ ಒಳ್ಳೆಯ ಅವಕಾಶ ಇರುವಂಥ ಪ್ರದೇಶವನ್ನು ಗುರುತಿಸಿ ವಿಶ್ವಸಂಸ್ಥೆಯು ನಮ್ಮ ಈ ಪ್ರದೇಶವನ್ನು ಹಾಟ್ಸ್ಪಾಟ್ ಅಂತ ಗುರುತಿಸಿದೆ. ಈ ಜೀವ ವೈವಿಧ್ಯತೆಯನ್ನು ದಾಖಲು ಮಾಡುವ ಒಂದು ಉದ್ದೇಶ ಏನು ಹಾಗೂ ಮಾಡುವಂತಹ ವಿಧಾನ ಹೇಗೆ? ಈಗಾಗಲೇ ಹೇಳಿದ್ರು ಹಾಗೆ ಅನೇಕ ಬಗೆಯ ಜೀವ ವೈವಿಧ್ಯತೆಗಳಿವೆ. ಹೌದು, ಈಗ ಮನುಷ್ಯ ಒಬ್ಬನನ್ನೇ ಎಲ್ಲ ವ್ಯವಸ್ಥೆಯನ್ನು ಕೊಟ್ಟು ಅವನು ಚಂದ್ರಲೋಕಕ್ಕೆ ಕಳಿಸಿದರೆ ಅವನು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸ್ವಲ್ಪ ಟೈಮ್ ಆಹಾರ ಇರ್ತದೆ, ಆಕ್ಸಿಜನ್ ಇರ್ತದೆ, ಅಲ್ಲಿರುವ ತನಕ ಅದು ಇರುವ ತನಕ ಬದುಕಬಹುದು. ಹೌದು, ಯಾಕಂದರೆ ಎಲ್ಲಿಯೇ ಒಂದು ಜೀವಿ ಬದುಕಬೇಕಂತಿದ್ರೆ ಮಾನವನ ಸೇರಿ ಅಲ್ಲಿ ಬೇರೆ ಬೇರೆ ಥರದ ವ್ಯವಸ್ಥೆಗಳಿವೆ. ಅದರಲ್ಲಿ ಮುಖ್ಯವಾಗಿ ಜೈವಿಕ ಮತ್ತು ಅಜೈವಿಕ. ಸೊ ಅದರಲ್ಲಿ ಜೈವಿಕ ಅಂತ ಹೇಳಿದ್ರೆ ಜೀವಿಗಳ ಕಾಂಟ್ರಿಬ್ಯೂಷನ್ ಕೂಡ ತುಂಬ ಇದೆ. ಈಗ ಕಣ್ಣಿಗೆ ಕಾಣದ ಸೂಕ್ಷ್ಮಾಣು ಜೀವಿಗಳು ಇರಬಹುದು, ಅವುಗಳ ಪಾತ್ರ ಕೂಡ ಮಹತ್ವವಾದದ್ದು. ಈಗ ಸಸ್ಯಗಳ ಬಗ್ಗೆ ನಮಗೆಲ್ಲ ಗೊತ್ತಿದೆ, ಫೋಟೋಸಿಂಥೆಸಿಸ್ ಮಾಡಿ ದ್ಯುತಿ ಸಂಶ್ಲೇಷಣೆ ಮಾಡಿ ನಮಗೆ ಆಹಾರವನ್ನು ನೀಡುತ್ತದೆ ಪ್ರತ್ಯಕ್ಷ ಪರೋಕ್ಷವಾಗಿ. ಆಹಾರ ಸರಪಳಿ ಬಗ್ಗೆ ಕೇಳಿದ್ದೇವೆ. ಹಾಗೆ ಪ್ರತಿಯೊಂದು ಜೀವಿಗೂ ಜೀವಿಯ ಪ್ರಭೇದಗಳು ತಮ್ಮದೇ ಆದ ಕೊಡುಗೆಯನ್ನು ಕೊಡುತ್ತವೆ. ಯಾವುದಕ್ಕೆ ಒಂದು ಪರಿಸರ ಸಮತೋಲನ ಕಾಪಾಡುವಲ್ಲಿ, ಒಂದು ಆಹಾರ ಸರಪಳಿಯನ್ನು ಕಾಪಾಡುವಲ್ಲಿ, ಬೇರೆ ಬೇರೆ ರೀತಿಯಲ್ಲಿ ಅವುಗಳು ನಮ್ಮ ಇಡೀ ಜೀವ ವೈವಿಧ್ಯ ಉಳಿಲಿಕ್ಕೆ ಅದು ಸಹಾಯ ಮಾಡುತ್ತದೆ. ಜೀವ ವೈವಿಧ್ಯತೆ ಅನ್ನುವಂಥದ್ದು ಇತ್ತೀಚಿನ ವರ್ಷಗಳಲ್ಲಿ ಬಹಳಷ್ಟು ನಾಶ ಆಗ್ತಾ ಇದೆ ಅನ್ನುವಂಥ ಒಂದು ಮಾತನ್ನು ಕೂಡ ಕೇಳಿದ್ವಿ. ಈಗ ಮಲ್ಟಿಪಲ್ ಕ್ರಾಪಿಂಗ್ ಅಥವಾ ಬೇರೆ ಬೇರೆ ವೈವಿಧ್ಯತೆ ಹೋಗಿ ಈಗ ಮೊನೋಕಲ್ಚರ್ ಕೂಡ ಬರ್ತಾ ಇದೆ ಅಂತ ಹೇಳಿ. ಹೌದು, ಈ ಜೀವ ವೈವಿಧ್ಯತೆಗೆ ಧಕ್ಕೆ ಬಂದಿರುವಂಥ ಒಂದು ಸನ್ನಿವೇಶ ಏನು ಹೇಗೆ ಅಂದರೆ, ಈಗ ಪ್ರಪಂಚದಲ್ಲಿ ಬೇರೆ ಬೇರೆ ಜಾತಿಯ ಜೀವಿಗಳಿದ್ದಾವೆ, ಅದರಲ್ಲೂ ಮನುಷ್ಯನೂ ಕೂಡ ಒಂದು ಜೀವಿ. ಇವತ್ತು ಪರಿಸರ ನಾಶ ಅಥವಾ ವನ್ಯಜೀವಿ ವಿನಾಶದ ಅಂಚಿಗೆ ಹೋಗ್ತಿದೆ ಅಂತ ಹೇಳಿದರೆ ಅದು ಒಂದೇ ಒಂದು ಜೀವಿ ಕಾರಣ, ಅದು ಮನುಷ್ಯ. ಹಾಗಾಗಿ ಇಲ್ಲಿ ಬೇರೆ ಬೇರೆ ಮನುಷ್ಯನ ಏನು ಕೆಲಸಗಳು ನಡೀತಾ ಇದೆ, ಚಟುವಟಿಕೆಗಳು, ಈಗ ನಾವು ಅಭಿವೃದ್ಧಿ ಹೆಸರಿನಲ್ಲಿ ಅರಣ್ಯೀಕರಣ ಇದನ್ನು ಮಾಡಿಬಿಟ್ಟು ಕಡಿತಾ ಇದ್ದಾವೆ, ನಗರೀಕರಣ ಆಗ್ತಾ ಇದೆ, ಇನ್ನೊಂದು ಕಡೆ ಯಾವುದು ಫ್ಯಾಕ್ಟ್ರಿಯನ್ನು ಮಾಡಿ ಅಲ್ಲಿಂದ ಪರಿಸರಕ್ಕೆ ಮಾಲಿನ್ಯ ಮಾಡುವಂಥ ಹೊಗೆಯನ್ನು ಬಿಡ್ತಾ ಇದ್ದಾವೆ, ಸಮುದ್ರ ಗಣಿಗಾರಿಕೆ ಮಾಡ್ತಾ ಇದ್ದಾವೆ. ಹೀಗೆ ತಾವು ಹೇಳಿದಕ್ಕೆ ಮೋನೋಕಲ್ಚರ್ ಅದು ಕೂಡ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಏನೋ ಪ್ರಕೃತಿ ನಾಶಕ್ಕೆ ಇದು ಮಾಡ್ತಿದ್ದಾವೆ. ಸೊ ಇಲ್ಲಿ ಈಗ ಒಂದು ಪ್ರದೇಶದಲ್ಲಿ ಒಂದು ಕಾಲೇಜ್ ಕಟ್ಟಬೇಕಂತಿದ್ದರೆ ಅಥವಾ ಒಂದು ಒಂದು ಏನೋ ಒಂದು ಸಣ್ಣ ಮನೆ ಕಟ್ಟಬೇಕಂತಿದ್ರು ಕೂಡ ಅಲ್ಲಿ ಗಿಡ ಮರಗಳಿರ್ತವೆ, ಅದನ್ನು ಕಡಿತೇವೆ. ಸೊ ಅಲ್ಲಿ ಒಂದು ಗಿಡ ಹೋಯ್ತಂತಾರೆ, ಅಲ್ಲಿ ಒಂದು ಗಿಡ ಮಾತ್ರ, ಆ ಗಿಡವನ್ನು ಅವಲಂಬಿಸಿಕೊಂಡು ಅನೇಕ ಕೀಟಗಳಿರ್ತವೆ, ಹಕ್ಕಿಗಳಿರ್ತವೆ, ಬೇರೆ ಬೇರೆ ಒಂದು ಜೀವ ಸಂಕುಲವೇ ಅಲ್ಲಿ ನೆಲೆಯಾಗಿರ್ತವೆ, ಅವುಗಳೆಲ್ಲ ನಾಶವಾಗ್ತವೆ. ಸೊ ಅದೇ ರೀತಿ ಪರಿಸರ ಮಾಲಿನ್ಯ, ಬರೀ ಆ ಮರ ಕಡಿದ್ರಿಂದ ಜೀವಿಗಳ ನಾಶವಾಗೋದಲ್ಲ, ಪರಿಸರ ಮಾಲಿನ್ಯದಿಂದ ಇತ್ತೀಚಿನ ದಿನಗಳಲ್ಲಿ ಅನೇಕ ಜೀವಿಗಳು ವಿಪರೀತವಾಗಿ ವಿನಾಶಕ್ಕೆ ಹೋಗ್ತಾ ಇದ್ದಾವೆ. ಇನ್ನು ಈಗ ಈ ದಾಖಲಾತಿಯ ವಿಚಾರಕ್ಕೆ ಬಂದಾಗ, ಜೀವ ವೈವಿಧ್ಯತೆ ದಾಖಲಾತಿಯ ಒಂದು ಹಿನ್ನೆಲೆ ಏನು, ಎಷ್ಟು ಸಮಯದಿಂದ ಇದು ನಡೀತಾ ಇದೆ, ಇರೋ ಒಂದು ಉದ್ದೇಶ ಏನು? ಜೀವ ವೈವಿಧ್ಯ ದಾಖಲಾತಿ ಬಗ್ಗೆ ಹೇಳೋದಿದ್ರೆ, ಈಗಾಗಲೇ ಜೀವ ವೈವಿಧ್ಯ ಎನ್ನುವ ಪದ 1880ರಲ್ಲಿ ಆ ಪದ ಬಳಕೆಗೆ ಬಂದಿತ್ತು. ನಮ್ಮ ದೇಶಕ್ಕೆ ಬ್ರಿಟಿಷರು ಬಂದಾಗ ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಅದರಲ್ಲಿಯೂ ಮುಖ್ಯವಾಗಿ ನಮ್ಮ ಇಡೀ ಭಾರತದಾದ್ಯಂತ ಅಖಂಡ ಭಾರತದ ಜೀವ ವೈವಿಧ್ಯವನ್ನು ಗುರುತಿಸಬೇಕು, ಅದನ್ನು ಪಟ್ಟಿ ಮಾಡಬೇಕಂತ ಒಂದು ಉತ್ತಮ ಕೆಲಸವನ್ನು ಅವಾಗ ಪ್ರಾರಂಭಿಸಿದರು. ದಿ ಫಾನ್ ಆಫ್ ಬ್ರಿಟಿಷ್ ಇಂಡಿಯಾ ಅಂತ 14 ವಾಲ್ಯೂಮ್ನ ದೊಡ್ಡ ಪುಸ್ತಕಗಳನ್ನು ಆಗಿನ ಕಾಲದಲ್ಲಿ ಅವರು ಹೊರಗೆ ತಂದಿದ್ದರು. ಸೊ ಅದರಲ್ಲಿ ನಮ್ಮ ಭಾರತದಲ್ಲಿ ಅಂದರೆ ಇವನ್ ಆವಾಗ ಪಾಕಿಸ್ತಾನವೂ ಕೂಡ ಸೇರ್ತದೆ, ಬರ್ಮಾ, ಸಿಲೋನ್, ಅವುಗಳ ಎಲ್ಲ ಪೂರ್ವದಲ್ಲಿ ಆ ಸಮಯದಲ್ಲಿ ನಮ್ಮ ದೇಶದಲ್ಲಿರುವ ಅನೇಕ ಜೀವ ಸಂಕುಲ ಮುಖ್ಯವಾಗಿ ಪ್ರಾಣಿಗಳ ಪಟ್ಟಿಯನ್ನು ವ್ಯವಸ್ಥಿತವಾಗಿ ಮಾತ್ರವಲ್ಲ ಅನೇಕ ಹೊಸ ಪ್ರಭೇದಗಳನ್ನು ಅದೇ ಸಮಯದಲ್ಲಿ ಕಂಡುಹಿಡಿಕಿದ್ರು. ಸೊ ಅದು ಇವತ್ತಿಗೂ ಕೂಡ ಒಂದು ಡಾಕ್ಯುಮೆಂಟರಿಯಾಗಿ ನಮಗೆ ಸಿಗ್ತಾ ಇದೆ ಅಂತ ಹೇಳಿದರೆ, ಇವತ್ತು ನಾವು ಎಲ್ಲಾದರೂ ಒಂದು ಕಡೆ ಒಂದು ಜೀವ ವೈವಿಧ್ಯದ ಬಗ್ಗೆ ಸ್ಟಡಿ ಮಾಡಿದರೆ ನಾವು ಈ ಹಿಂದೆ ಅಲ್ಲಿ ಸ್ಟಡಿ ಮಾಡಿದ ಬಗ್ಗೆ ಕ್ರಾಸ್ ಚೆಕ್ ಮಾಡಬೇಕು. ಆವಾಗ ಈ ಪ್ರಾಣಿ ಇದೆಯಾ, ಈ ಪಕ್ಷಿ ಇದೆಯಾ, ಅದನ್ನು ನೋಡ್ಕೋಬೇಕು. ಒಂದೊಳ್ಳೆ ಇಲ್ಲದಿದ್ದರೆ ಅದು ಈಗ ಇಲ್ಲ, ಯಾಕೆ ಇಲ್ಲ ಅಂತ ನಮಗೆ ಕಾರಣ ಸಿಗ್ತದೆ. ಸೊ ಆದುದರಿಂದ ಸೊ ಡಾಕ್ಯುಮೆಂಟ್ರಿ ವರ್ಕು ಸ್ವಾತಂತ್ರ್ಯ ಪೂರ್ವದಲ್ಲೇ ನಮ್ಮ ದೇಶದಲ್ಲಿ ಪ್ರಾರಂಭವಾಗಿದೆ. ಆ ನಂತರದ ವರ್ಷಗಳಲ್ಲಿ ಅಂದರೆ ಈಗ ಸ್ವಾತಂತ್ರ್ಯದ ನಂತರದ ವರ್ಷಗಳಲ್ಲಿ ಯಾವ ರೀತಿ ಇದು ಅಭಿವೃದ್ಧಿ ಹೊಂದಿದೆ? ಸ್ವಾತಂತ್ರ್ಯ ನಂತರ ನಮ್ಮ ದೇಶದಲ್ಲಿ ವಿಜ್ಞಾನದಲ್ಲೂ ಅನೇಕ ಪ್ರಗತಿ ಹೊಂದಿತ್ತು, ಅದರಲ್ಲಿ ಜೀವ ವಿಜ್ಞಾನದಲ್ಲಿ ಕೂಡ. ಸೊ ಜೀವ ವಿಜ್ಞಾನದಲ್ಲಿ ಟ್ಯಾಕ್ಸೋನಮಿಸ್ಟ್ ಅಂತ ಇರ್ತಾರೆ, ವರ್ಗೀಕರಣ ತಜ್ಞರು. ಅವರು ಮುಖ್ಯ ಅಂದರೆ ಅವರ ಕ್ರೇಜ್ ಏನಂತ ಹೇಳಿದ್ರೆ ಬೇರೆ ಬೇರೆ ಸಸ್ಯ ಪ್ರಾಣಿಗಳನ್ನು ಗುರುತಿಸುವಂಥದ್ದು, ಅಂದರೆ ಐಡೆಂಟಿಫೈ ಮಾಡುವಂಥದ್ದು, ಅದು ವೈಜ್ಞಾನಿಕವಾಗಿ ಐಡೆಂಟಿಫೈ ಮಾಡುವಂಥದ್ದು. ಸೊ ಆ ಮೂಲಕ ಐಡೆಂಟಿಫೈ ಮಾಡಿ ಅವರು ಪ್ರಕಟಿಸಬೇಕು. ಈಗ ಒಂದು ಪಕ್ಷಿ ಇರ್ಬೋದು, ಒಂದು ಸಸ್ಯ ಇರ್ಬೋದು, ಅದನ್ನು ಗುರುತಿಸ್ತಾರೆ, ಇಂಥ ಪ್ರದೇಶದಲ್ಲಿ ಇಂಥ ಒಂದು ಪಕ್ಷಿ ಇದೆ, ವೈಜ್ಞಾನಿಕವಾಗಿ ಇದನ್ನು ಗುರುತಿಸ್ತಾರೆ. ಸೊ ಅದನ್ನು ಒಂದು ದಾಖಲೀಕರಣ ಮಾಡಬೇಕು. ಸೊ ಅವರು ಏನು ಮಾಡ್ತಾರೆ ಅಂದರೆ ಅದಕ್ಕೋಸ್ಕರ ಕೆಲವು ಜರ್ನಲ್ಗಳು ಇರ್ತವೆ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಜರ್ನಲ್ಗಳು. ಫಾರ್ ಎಕ್ಸಾಂಪಲ್ ಬಯೋಡೈವರ್ಸಿಟಿ ಜರ್ನಲ್ ಅಂತ ಒಂದು ಎಲ್ಸ್ವೇರ್ ಪಬ್ಲಿಷ್ ಅವರು ಪಬ್ಲಿಷ್ ಮಾಡ್ತಾಯಿದ್ದಾರೆ. ಅದೇ ರೀತಿ ದಿ ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ ಅಂತ ಇದೆ, ಅವರು ಕೂಡ ಒಂದು ಜರ್ನಲ್ ಪಬ್ಲಿಷ್ ಮಾಡ್ತಿದ್ದಾರೆ. ಅದು ಕೂಡ ಒಂದು ಸ್ವಾತಂತ್ರ್ಯ ಪೂರ್ವದಲ್ಲಿ ಆದಂಥ ಒಂದು ದೊಡ್ಡ ಮಹತ್ತರವಾದ ಸಂಸ್ಥೆ, ಅದರ ಕ್ರೆಡಿಟ್ ನಮ್ಮ ಸಲೀಂ ಅಲಿ ಅವರಿಗೆ ಹೋಗ್ತದೆ. ಸೊ ಅವರು ಏನು ಮಾಡ್ತಾರೆ, ಯಾವ್ಯಾವ ಜೀವ ವೈವಿಧ್ಯ ಅಧ್ಯಯನ ಮಾಡಿರ್ತಾರೆ ಅದನ್ನು ಅವರು ದಾಖಲೀಕರಣ ಮಾಡ್ತಾರೆ, ಅದನ್ನು ಜರ್ನಲ್ ರೂಪದಲ್ಲಿ ಹೊರಗೆ ತರ್ತಾರೆ. ಇವತ್ತಿನ ಕಾಲಘಟ್ಟದಲ್ಲಿ ಫಿಂಗರ್ ಟಿಪ್ಪಲ್ಲಿ ನಮಗೆ ಇನ್ಫಾರ್ಮೇಷನ್ ಸಿಗ್ತದೆ. ಸೊ ಯಾವುದೇ ಒಂದು ಈಗ ಫಾರ್ ಎಕ್ಸಾಂಪಲ್ ಕದ್ರಿ ಪಾರ್ಕ್ನಲ್ಲಿ ಜೀವ ವೈವಿಧ್ಯ ಅಥವಾ ಕೀಟಗಳ ವೈವಿಧ್ಯ ಅಂತ ಕೊಟ್ಟರೆ ಸ್ಟಡಿ ಆಗಿದ್ದರೆ ನಮಗೆ ಅದು ಈ ಹಿಂದೆ ಯಾವಾಗಲೇ ಆಗಿರ್ಬೋದು, ಅದು ಇವತ್ತಿಗೂ ಕೂಡ ಸಿಗ್ತದೆ. ಅಂದರೆ ಈಗ ದಾಖಲಾತಿ ಮಾಡುವ ಒಂದು ಅಗತ್ಯ ಏನು, ಅದರ ಒಂದು ಗುರಿ ಏನು? ಈಗಾಗಲೇ ನಾನು ಹೇಳಿರುವ ಹಾಗೆ ಎಲ್ಲ ಜೀವಿಗಳ ಕಾಂಟ್ರಿಬ್ಯೂಷನ್ ತುಂಬ ಇದೆ ಪ್ರಕೃತಿಯ ಸಮತೋಲನ ಕಾಪಾಡಲಿಕ್ಕೆ, ಉಳಿವಿಗೆ. ಈಗ ಯಾವುದೇ ಒಂದು ಕಡೆ ನಾವು ಜೀವಿಗಳ ಗುರುತಿಸುವಿಕೆಯನ್ನು ಮಾಡದೇ ಇದ್ದರೆ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಅಭಿವೃದ್ಧಿ ಕಾರ್ಯ ಇರ್ಬೋದು, ಒಂದು ಸಣ್ಣ ಮಟ್ಟದ ಏನೇ ಇರ್ಬೋದು, ಅಲ್ಲಿ ಒಂದು ದೇವಸ್ಥಾನ ಕಟ್ಟುವಂಥ ಕಾರ್ಯ ಇರ್ಬೋದು ಅಥವಾ ಒಂದು ಕಟ್ಟಡ ಕಟ್ಟುವಂಥದ್ದು ಏನೇ ಇರ್ಬೋದು, ಅಲ್ಲಿ ಏನು ಆಗ್ತದೆ ಅಭಿವೃದ್ಧಿ ಹೆಸರಿನಲ್ಲಿ ಒಂದು ಸ್ವಲ್ಪ ನೆಲಸಮ ಆಗ್ತದೆ. ಆವಾಗ ಅಲ್ಲಿ ಯಾವುದೊಂದು ಮರ ಇರ್ತದೆ ಅಥವಾ ಯಾವುದೊಂದು ಪ್ರಾಣಿ ಇರ್ತದೆ, ಸೊ ಅದು ಅಲ್ಲಿಂದ ಎತ್ತಂಗಡಿ ನಶಿಸಿ ಹೋಗ್ತವೆ. ನಶಿಸಿ ಹೋಗ್ತವೆ ಅಂತ ಹೇಳಲಿಕ್ಕಾಗಲ್ಲ, ಎಕ್ಸ್ಟಿಂಕ್ಟ್ ಆಗ್ತವೆ ಅಂತ ಅಲ್ಲಿಂದ ಮಾಯವಾಗ್ತವೆ. ಆದರೆ ಏನಂತ ಹೇಳಿದ್ರೆ ನಮಗೆ ಅಲ್ಲಿ ಇಂಥ ಒಂದು ಜೀವಿ ಇದೆ ಅಂತ ಗೊತ್ತಾಗಬೇಕಂತಿದ್ರೆ ಅದು ದಾಖಲೀಕರಣ ಆಗಿದ್ರೆ ಮಾತ್ರ, ಹಾಗಾಗಿ ನಾವು ದಾಖಲೀಕರಣ ಮಾಡಲೇಬೇಕು. ಮಾತ್ರವಲ್ಲ ಯಾವ್ಯಾವ ಜೀವಿಗಳು ನಮ್ಮ ಸುತ್ತಮುತ್ತ ಇದೆ ಅನ್ನೋ ತಿಳ್ಕೊಳ್ಳೋದು ಕೂಡ ಬಹುಮುಖ್ಯ, ಯಾಕಂದರೆ ಪ್ರತಿಯೊಂದು ಜೀವಿಗಳದ ಮಹತ್ವ ಇದೆ ಅಂತ ಹೇಳಿದ್ದೇನೆ. ಈಗ ನಾವು ಅಕ್ಕಿಯನ್ನು ತೆಗೆದುಕೊಂಡ್ರೆ ಭತ್ತದ ತಳಿಗಳು, ಸೊ ಭತ್ತದ ತಳಿ ನಮಗೆ ಗೊತ್ತಿರೋದು ಕೆಲವು ಮಾತ್ರ, ಯಾಕಂದರೆ ಮೋನೋಕಲ್ಚರ್ ಮಾಡಿ ಅನೇಕ ತಳಿಗಳು ವಿನಾಶಕ್ಕೆ ಹೋಗಿದ್ದೆ. ಎಷ್ಟರ ಮಟ್ಟಿಗೆ ಅಂತೇಳಿದರೆ 40,000 ಉಪತಳಿಗಳಿವೆ ಭತ್ತದಲ್ಲಿ. ಅದು ಏನಾಗಿದೆ, ಇವತ್ತು ಏಕಕೃಷಿಯಿಂದಾಗಿ ಮತ್ತು ಕಾಡು ಕಡಿದು ಬೇರೆ ಬೇರೆ ಇದರಿಂದಾಗಿ ನಶಿಸಿ ಹೋಗಿದೆ. ಸೊ ಈಗ ನಮ್ಮ ಪ್ರದೇಶದಲ್ಲಿ ಕೆಲವು ತಳಿಗಳು ಇರ್ಬೋದು, ಅದನ್ನು ಗುರುತಿಸಿದ್ರೆ ಮಾತ್ರ ಇಂಥ ಒಂದು ವಿಶೇಷ ತಳಿ ನಮ್ಮಲ್ಲಿ ಇದೆ ಅಂತ ಗೊತ್ತಾಗ್ತದೆ. ಇಲ್ಲದಿದ್ದರೆ ಅದು ಇದೆಯೋ ಇಲ್ಲವೋ ಅಂತ ನಮಗೆ ಗೊತ್ತೇ ಆಗೋದಿಲ್ಲ. ಸೊ ಅದನ್ನು ಒಂದು ಡಾಕ್ಯುಮೆಂಟ್ ಮಾಡುವಂಥದ್ದು ಇವತ್ತಿಗೆ ಮಾತ್ರ ಅಲ್ಲ, ಭವಿಷ್ಯದ ದೃಷ್ಟಿಯಿಂದಲೂ ಕೂಡ ಅತ್ಯುತ್ತಮವಾದ ಒಂದು ಕಾರ್ಯ. ಬಹುಶಃ ಈ ಕೃಷಿಯಲ್ಲಿ ವಿಶೇಷವಾಗಿ ತಳಿ ಅಭಿವೃದ್ಧಿಯಲ್ಲಿ ಕೂಡ ಈ ಇಂಥ ಒಂದು ದಾಖಲಾತಿ ಹೆಚ್ಚು ಉಪಯೋಗಕ್ಕೆ ಬರ್ತದೆ ಅಂತ, ತಳಿ ವೈವಿಧ್ಯತೆ. ಹೌದು, ಕೃಷಿಯಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಮೋನೋಕಲ್ಚರ್ ಈಗಾಗಲೇ ನಾನು ಹೇಳಿದ್ದೇನೆ, ಈಗ ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ. ಸೊ ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈಗ ಒಂದು ಯಾವುದೊಂದು ಭತ್ತದ ಕೃಷಿ ಭತ್ತದ ತಳಿ, ಸೊ ಅದರಲ್ಲಿ ಒಂದು ಇನ್ಸೆಕ್ಟ್ ರೆಸಿಸ್ಟ್ ಮಾಡುವಂಥ ಒಂದು ಗುಣ ಇದೆ, ಬಟ್ ಅದನ್ನು ಊಟಕ್ಕೆ ಬಳಸೋದಿಲ್ಲ ಆ ಅಕ್ಕಿಯನ್ನು. ಸೊ ಆ ಗುಣ ಇರುವ ಜೀನನ್ನು ಐಡೆಂಟಿಫೈ ಮಾಡಿ ಈಗ ನಾವು ಊಟ ಮಾಡುವಂಥ ಅಕ್ಕಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿ ಮಾಡುವಂಥ ಒಂದು ತಂತ್ರಜ್ಞಾನ ಕೂಡ ಇದೆ. ಬಟ್ಟು ನಮಗೆ ಇಂಥದ್ರಲ್ಲೇ ಇಂಥ ತಳಿಯಲ್ಲಿ ಇಂಥ ಗುಣ ಇದೆ ಅಂತ ಗೊತ್ತಾಗಬೇಕಿದ್ರೆ ಫಸ್ಟ್ ದಾಖಲೀಕರಣ ಆಗಬೇಕು. ಈ ದಾಖಲೀಕರಣ ಮಾಡುವಂಥ ಕ್ರಮ ಹೇಗೆ? ದಾಖಲೀಕರಣ ಮಾಡುವಂಥ ಕ್ರಮ ಬೇರೆ ಬೇರೆ ರೀತಿ ಇದೆ. ಈಗಾಗಲೇ ನಾನು ಹೇಳಿದಾಗೆ ಮೊದಲು ಏನು ಮಾಡ್ತಿದ್ರು ಅಂತೇಳಿದರೆ, ಒಂದು ಪ್ರದೇಶದಲ್ಲಿ ಜೀವ ವೈದ್ಯ ಅಧ್ಯಯನ ಮಾಡಬೇಕಂತಿದ್ದರೆ ಅಲ್ಲಿ ಯಾವುದೋ ಒಂದು ಕಾಲೇಜಿನ ಅಧ್ಯಾಪಕರು, ಮುಖ್ಯವಾಗಿ ಸಸ್ಯಶಾಸ್ತ್ರಜ್ಞರು, ಪ್ರಾಣಿಶಾಸ್ತ್ರಜ್ಞರು, ಟ್ಯಾಕ್ಸೋನಮಿಯಲ್ಲಿ ಯಾರು ಸ್ಪೆಷಲಿಸ್ಟ್ ಇರ್ತಾರೆ ಅವರು ಹೋಗಿ ಅಧ್ಯಯನ ಮಾಡ್ತಾಯಿದ್ರು, ಮಾಡಿ ಒಂದು ಜರ್ನಲಲ್ಲಿ ಪ್ರಕಟ ಮಾಡುವಂಥದ್ದು ಇದೆ. ಬಟ್ಟು ಅದು ಸಾಮಾನ್ಯ ಜನರಿಗೆ, ಬಟ್ಟು ಇಲ್ಲಿ ಸಮಸ್ಯೆ ಏನಂತ ಹೇಳಿದರೆ ಅದು ಪ್ರಸ್ತುತ ಸನ್ನಿವೇಶದಲ್ಲಿ ಈ ಟ್ಯಾಕ್ಸೋನಮಿ ತುಂಬ ಕಡಿಮೆ ಆಗಿದ್ದಾರೆ. ಟೆಕ್ನಾಲಜಿ ಅಡ್ವಾನ್ಸ್ ಆಗಿರೋದ್ರಿಂದ ಮಾಲಿಕ್ಯುಲರ್ ಲೆವೆಲ್ ಸ್ಟಡಿ ಮಾಡ್ತಾರೆ, ಬೇಸಿಕ್ ಲೆವೆಲ್ ಸ್ಟಡಿ ಮಾಡೋರು ತುಂಬ ಕಡಿಮೆ ಆಗಿದ್ದಾರೆ ಅಂತೇಳಿದರೆ, ವರ್ಗೀಕರಣ ರೀತಿಯಲ್ಲಿ ಶಾಸ್ತ್ರೋಕ್ತವಾಗಿ ಮಾಡುವಂಥ ಜನ ಕಡಿಮೆ ಆಗಿದ್ದಾರೆ. ಇದರಿಂದ ಏನಾಗಿದೆ ಅಂತೇಳಿದರೆ ಆಗ್ತಾಯಿಲ್ಲ. ಬಟ್ಟು ನಮ್ಮ ಟಿಪಿಕಲ್ ಟ್ಯಾಕ್ಸೋನಮಿಸ್ಟ್ ಏನು ಮಾಡ್ತಾರೆ, ಒಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ಏನೇನು ಸಸ್ಯ ಇದೆ, ಪ್ರಾಣಿಗಳಿದೆ, ಅದನ್ನು ಗುರುತಿಸಿ ಮಾಡಿಕೊಂಡು, ಮಾತ್ರವಲ್ಲ ಅದರ ಫೋಟೋಗ್ರಫಿ ಮಾಡಿಕೊಂಡು ಜರ್ನಲಲ್ಲಿ ಪ್ರಕಟಿಸ್ತಾರೆ. ಸೊ ಅದು ಪರ್ಮನೆಂಟು ರೆಕಾರ್ಡ್ ಆಗಿ ಇರ್ತದೆ, ಒಂದು ದಾಖಲೆ ಕಾರಣವಾಗಿ ಇರ್ತದೆ. ಮೊದಲಿಗೆ ಬಹುಶಃ ಈಗಾಗಲೇ ಇದು ಗುರುತಿಸಲ್ಪಟ್ಟಿದ್ರೆ ಅದನ್ನು ಮತ್ತೆ ಅಧ್ಯಯನ ಮಾಡಬೇಕಾಗಿಲ್ಲ. ಇಲ್ಲ ಇಲ್ಲ, ಇಲ್ಲಿ ನಾನು ಹೇಳಿದಾಗೆ ಜೀವವೈದ್ಯ ದಾಖಲಾತಿ ಅನ್ನುವಂಥದ್ದು ಒಂದು ಸಲ ಮಾಡುವಂಥ ಕಾರ್ಯ ಅಲ್ಲ. ಈಗ ಒಂದು ಕದ್ರಿ ಪಾರ್ಕ್ನಲ್ಲಿ ನಾವು ದಾಖಲೀಕರಣ ಮಾಡಿದೆವು ಅಂತ ಹೇಳಿದರೆ, ಈ ವರ್ಷ ಮಾಡಿದರೆ ಬರೋ ವರ್ಷ ಮಾಡಬಾರ್ದು ಅಂತ ಹೇಳಿ ಅಲ್ಲ, ಮಾಡಬೇಕು. ಯಾಕಂದರೆ ಇದೊಂದು ನಿರಂತರವಾಗಿ ನಡೆಯುವಂಥ ಪ್ರಕ್ರಿಯೆ. ಯಾಕಂದರೆ ಬರುವ ವರ್ಷ ಮಾಡುವಾಗ ಅಲ್ಲಿ ಹೊಸ ಪ್ರಭೇದ ಬಂದಿರಬಹುದು, ಅಥವಾ ಈ ಹಿಂದೆ ದಾಖಲೀಕರಣ ಆಗಿರುವ ಒಂದು ಪ್ರಭೇದ ಮಾಯವಾಗಿರ್ಬೋದು. ಅದಕ್ಕೆ ನಾವು ಚೆಕ್ ಲಿಸ್ಟ್ ಅಂತ ಹೇಳ್ತೇವೆ. ಸೊ ಅದು ಕೂಡ ಇಂಪಾರ್ಟೆಂಟ್. ಯಾವ ಹೊಸ ಪ್ರಭೇದ ಬಂತು, ಯಾವ ಹೊಸ ಪ್ರಭೇದ ಮಾಯವಾಯಿತು, ಆ ಮಾಯವಾಗಲಿ ಕಾರಣ ಏನು, ಅದೆಲ್ಲ ನಮಗೆ ಗೊತ್ತಾಗ್ತದೆ. ಈ ದಾಖಲಾತಿ ಮಾಡುವಂತಹ ಸಂದರ್ಭದಲ್ಲಿ ಏನು ಅಂಶವನ್ನೆಲ್ಲ ಗಮನಿಸಬೇಕಾಗ್ತದೆ? ಒಂದು ಗಿಡ ಮರ ಗಿಡಗಳಾಗ್ಬೋದು ಅಥವಾ ಒಂದು ಪ್ರಾಣಿ ಪಕ್ಷಿಗಳಾಗ್ಬೋದು, ಇವುಗಳಲ್ಲೆಲ್ಲ ಮುಖ್ಯವಾಗಿ ಅವರವರ ಸ್ಪೆಷಲೈಸೇಷನ್ ಮೇಲೆ ಹೋಗ್ತದೆ. ಈಗ ಒಬ್ಬ ಪ್ರಾಣಿಶಾಸ್ತ್ರಜ್ಞ, ಪ್ರಾಣಿಶಾಸ್ತ್ರಜ್ಞ ಅಂತ ಹೇಳಿದ ತಕ್ಷಣ ಅವನು ಎಲ್ಲ ಪ್ರಾಣಿಗಳನ್ನು ಗುರುತಿಸ್ತಾನೆ ಅಂತ ಹೇಳಿ ಅಲ್ಲ. ಈಗ ಒಬ್ಬ ಕಪ್ಪೆ ಬಗ್ಗೆ ಅಧ್ಯಯನ ಮಾಡುವನೇ ಒಬ್ಬ ಸ್ಪೆಷಲಿಸ್ಟ್ ಅಂತಾನೆ, ಅವರು ಕಪ್ಪೆ ಬಗ್ಗೆ ಮಾತ್ರ ಐಡೆಂಟಿಫೈ ಮಾಡಿ ಗುರುತಿಸ್ತಾರೆ. ಇನ್ನೊಬ್ಬ ಪಕ್ಷಿಯಲ್ಲಿ ತಜ್ಞರು ಇರ್ತಾರೆ, ಸೊ ಪಕ್ಷಿಯನ್ನು ಐಡೆಂಟಿಫೈ ಮಾಡಿ ಗುರುತಿಸ್ತಾರೆ. ಓಕೆ, ಸೊ ಏನಂತ ಹೇಳಿದ್ರೆ ಅದು ಯಾವುದೇ ಪ್ರದೇಶ ಇರ್ಬೋದು. ಈಗ ನಾವು ಜೀವ ವೈವಿಧ್ಯ ಅಂತ ಹೇಳಿದರೆ ಖಾಲಿ ಪ್ರಭೇದ ವೈವಿಧ್ಯ ಅಲ್ಲ, ಮೂರು ಬಗೆ ಇದೆ. ಒಂದು ಅನುವಂಶೀಯ ವೈವಿಧ್ಯ, ಪ್ರಭೇದ ವೈವಿಧ್ಯ ಮತ್ತು ಪರಿಸರ ವ್ಯವಸ್ಥೆ ವೈವಿಧ್ಯ ಅಂತ. ಸೊ ಇದು ಮೂರು ಕೂಡ ಇಂಪಾರ್ಟೆಂಟು. ಸೊ ಅವರವರ ಸ್ಪೆಷಲೈಸೇಷನ್ ತಕ್ಕಂತೆ ಅವರು ಅಧ್ಯಯನ ಮಾಡ್ತಾರೆ. ಈಗ ಅಂತೇಳಿ ಪ್ರಭೇದ ವೈವಿಧ್ಯ ಅಂತ ಹೇಳಿದ್ರೆ ಟ್ಯಾಕ್ಸಾನಮಿಸ್ಟ್ ಹೋಗಿ ಯಾವ್ಯಾವ ಪ್ರಭೇದಗಳಿದ್ದೇವೆ ಅಂತ ದಾಖಲೀಕರಣ ಮಾಡಿಕೊಂಡು ಜರ್ನಲಲ್ಲಿ ಪ್ರಕಟ ಮಾಡ್ತಾರೆ. ಅದೇ ಅನುವಂಶೀಯ ವರ್ಗೀಕರಣ ಅಥವಾ ಗುರುತಿಸುವಿಕೆ ಅಂತ ಹೇಳಿದ್ರೆ, ಈಗ ರೈಸ್ ಅಂತ ಹೇಳಿದರೆ 40,000 ವೆರೈಟಿ ಇದೆ, ಅದು ಹೇಗೆ ಗೊತ್ತಾಯಿತು? ಸೊ ಈಗ ಮಾಲಿಕ್ಯುಲರ್ ಸ್ಟಡಿ ಮಾಡಲಿಕ್ಕೆ ಆಗ್ತದೆ, ಡಿ ಎನ್ ಎ ಬಾರ್ ಕೋಡಿಂಗ್ ಅಂತ. ಸೊ ಆ ರೀತಿಯಲ್ಲಿ ಅಧ್ಯಯನ ಮಾಡೋರು ಕೂಡ ಇದ್ದಾರೆ. ಈಗ ಬಹುಶಃ ಪ್ರಾಣಿಗಳ ಒಂದು ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ಅವುಗಳ ಆಹಾರ ಕ್ರಮ ಆಗ್ಬೋದು ಅಥವಾ ಜೀವನ ಚಕ್ರ ಆಗ್ಬೋದು ಅಥವಾ ಅವರ ಹ್ಯಾಬಿಟೇಟ್ ಅಂತ ಹೇಳ್ತೀವಿ, ಯಾವ ಪರಿಸರದಲ್ಲಿ ಬೆಳಿತೇವೆ ಅನ್ನುವಂಥದ್ದು, ಇವೆಲ್ಲವನ್ನು ಕೂಡ ಅಧ್ಯಯನ ಮಾಡ್ತಾರೆ ಅಂತ ಕಾಣ್ತದೆ. ಹಾಂ, ಅದು ಒಂದು ಟಿಪಿಕಲ್ ಸ್ಟಡಿ ಮಾಡುವಂಥದ್ದು ಇರ್ತದೆ. ಅಲ್ಲಿನ ಪರಿಸರ ವ್ಯವಸ್ಥೆ ಬಗ್ಗೆ ಅಧ್ಯಯನ ಮಾಡುವಂಥದ್ದು, ಹಾಗೆ ಮಾಡುವಾಗ ಯಾವ್ಯಾವ ಜೀವಿಗಳಿದ್ದಾವೆ, ಅಲ್ಲಿ ಯಾವ್ಯಾವ ಫ್ಯಾಕ್ಟರ್ಸು ಅಫೆಕ್ಟ್ ಆಗ್ತಾ ಇದೆ, ಅಲ್ಲಿನ ಜನರ ಪಾಲುಗಾರಿಕೆ ಏನು, ಜೈವ ವೈದ್ಯ ಸಂರಕ್ಷಣೆಯಲ್ಲಿ ತೊಡಗಿಕೊಂಡಿದ್ದಾರೆ ಅಥವಾ ಅದರ ನಾಶಕ್ಕೆ ತೊಡಗಿಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್, ಒಂದು ಕಾಡಿಗೆ ಹೋದರೆ ಅಲ್ಲಿ ಒಂದು ಟ್ರೈಬಲ್ ಕಮ್ಯುನಿಟಿ ಇರ್ತದೆ. ಓಕೆ, ಅವರದ್ದೇ ಅವರ ಕಾಂಟ್ರಿಬ್ಯೂಷನ್ ಇರ್ತದೆ, ಅಲ್ಲಿನ ಸಸ್ಯ ಸಂಪತ್ತುಗಳನ್ನ ಉಳಿಸಿಕೊಳ್ಳಲಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ. ಸೊ ಅದನ್ನೆಲ್ಲ ಅಧ್ಯಯನ ಮಾಡಿ ಅವರ ಕಾಂಟ್ರಿಬ್ಯೂಷನ್ ಏನು, ಯಾವ್ಯಾವ ಜೀವಿಗಳನ್ನು ಸಂರಕ್ಷಣೆ ಮಾಡಿದರೆ, ಅದೆಲ್ಲ ನಮ್ಮ ಗಮನಕ್ಕೆ ಬರ್ತದೆ. ಈಗ ವಿಜ್ಞಾನಿಗಳು ಮಾತ್ರ ಈ ಜೀವ ವೈವಿಧ್ಯತೆ ದಾಖಲಾತಿಯಲ್ಲಿ ಪಾಲ್ಗೊಳ್ಳುವಂಥದ್ದು ಅಥವಾ ವಿದ್ಯಾರ್ಥಿಗಳಾಗ್ಬೋದು ಅಥವಾ ಜನಸಾಮಾನ್ಯರಾಗ್ಬೋದು, ಇವರು ಕೂಡ ಪಾಲ್ಗೊಳ್ಳುವುದಕ್ಕೆ ಅವಕಾಶ ಇದೆಯಾ? ಇದು ಒಂದು ಅತ್ಯುತ್ತಮವಾದ ಒಂದು ಪ್ರಶ್ನೆ. ಈ ಪ್ರಶ್ನೆ ನಮ್ಮ ಭಾರತದಲ್ಲಿ ಹೇಳಬೇಕಂತಿದ್ರೆ 2002 ಈ ಪ್ರಶ್ನೆ ಉದ್ಭವ ಆಯಿತು ರಾಷ್ಟ್ರೀಯ ಮಟ್ಟದಲ್ಲಿ. ಸೊ ಆವಾಗ ನಮ್ಮ ಭಾರತದ ಸಂಪತ್ತು ಜೀವ ವೈವಿಧ್ಯ ಅಧಿನಿಯಮ ಅಂತ ಒಂದು ಆ್ಯಕ್ಟನ್ನು ಹೊರತಂತು, ಅದನ್ನು ಜಾರಿಗೊಳಿಸ್ತು. ಜೀವ ವೈವಿಧ್ಯ ಅಧಿನಿಯಮ 2002, ಇದರಲ್ಲಿ ರಾಷ್ಟ್ರೀಯ ಜೀವ ವೈವಿಧ್ಯ ಪ್ರಾಧಿಕಾರ ಅಂತ ಒಂದು ಕಾನೂನಾತ್ಮಕ ಸ್ವಯಂ ಸಂಸ್ಥೆ ಇದೆ. ಇದರ ಅಡಿಯಲ್ಲಿ ಪ್ರತಿ ರಾಜ್ಯದಲ್ಲಿ ಜೀವ ವೈವಿಧ್ಯ ಮಂಡಳಿ ಅಂತ ಮಾಡಿದ್ದಾರೆ, ಬಯೋಡೈವರ್ಸಿಟಿ ಬೋರ್ಡ್ ಪ್ರತಿ ರಾಜ್ಯದಲ್ಲಿ. ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಅಂತ ಇದೆ, 2003 ಪ್ರಾರಂಭವಾಗಿದೆ. ಇದರ ಮುಖ್ಯ ಕರ್ತವ್ಯ ಅಂದರೆ, ಅದು ಯಾವಾಗ ಪ್ರಾರಂಭವಾಯಿತು ಅಂತ ಹೇಳಿದ್ರೆ 2013 ಚಾಲನೆಗೆ ಬಂತು. ಅದಕ್ಕೂ ಮೊದಲು ವೈಜ್ಞಾನಿಕ ರೀತಿಯಲ್ಲಿ ಅಂದರೆ ಅಡ್ವಾನ್ಸ್ಡ್ ಲೆವೆಲಲ್ಲಿ ದಾಖಲೀಕರಣ ಆಗ್ತಿತ್ತು. ಯಾಕೆ ಸಾಮಾನ್ಯ ಜನರು ಪಾಲ್ಗೊಳ್ಳಬಾರ್ದು ಎನ್ನುವ ಪ್ರಶ್ನೆ ಉದ್ಭವ ಆದಾಗ 2013 ಜನತಾ ಜೀವ ವೈವಿಧ್ಯ ದಾಖಲಾತಿ ಎನ್ನುವ ಒಂದು ಕಾನ್ಸೆಪ್ಟನ್ನು ಹೊರಗೆ ತಂದರು. ಅದರ ಕ್ರೆಡಿಟ್ಟು ತುಂಬ ಜನರಿಗೆ ಹೋಗ್ತದೆ, ಅದರಲ್ಲಿ ಮುಖ್ಯವಾಗಿ ನಮ್ಮ ಡಾಕ್ಟರ್ ಮಾಧವ್ ಗಾಡ್ಗಿಲ್ ಅವರಿಗೂ ಕೂಡ ಹೋಗ್ತದೆ. ಸೊ ಅದರು ಏನಂತ ಹೇಳಿದ್ರೆ, ಜನತಾ ಜೀವ ವೈವಿಧ್ಯ ದಾಖಲಾತಿ ಅದರಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಳಬಹುದು. ಅಂದರೆ ಜನತಾ ಜೀವ ವೈವಿಧ್ಯ ದಾಖಲಾತಿ ಅಂತ ಹೇಳಿದ್ರೆ ಒಂದು ಗ್ರಾಮ ಮಟ್ಟದಲ್ಲಿ, ಓಕೆ, ಅಥವಾ ಒಂದು ತಾಲೂಕು ಮಟ್ಟದಲ್ಲಿ ಇರ್ತದೆ. ಅಂದರೆ ಇದು ವಿಕೇಂದ್ರೀಕೃತವಾದ ಜೀವ ವೈವಿಧ್ಯ ದಾಖಲಾತಿ, ಇದರಲ್ಲಿ ಅಲ್ಲಿನ ಸಾಮಾನ್ಯ ಜನರು ಭಾಗಿಯಾಗಿರುವಂಥದ್ದು. ಸೊ ಅಲ್ಲಿ ಜೀವ ವೈವಿಧ್ಯ ನಿರ್ವಹಣಾ ಸಮಿತಿ ಅಂತ ಮಾಡ್ತಾರೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ. ಅದರಲ್ಲಿ ಒಂದು 6 ಇರ್ತಾರೆ, ಒಬ್ಬರು ಅಧ್ಯಕ್ಷ ಇರ್ತಾರೆ. ಆ 6 ಯಾರಂತ ಹೇಳಿದರೆ, ಯಾರು ಎಕ್ಸ್ಪರ್ಟ್ಸ್ ಅಲ್ಲ, ಅಲ್ಲಿನ ಲೋಕಲ್ ಜನಗಳು. ಅವರು ಅಲ್ಲಿನ ಕೆಲವರು ಕೃಷಿಕರಾಗಿರ್ತಾರೆ, ಕೆಲವರು ಯಾವುದು ಟ್ರೈಬಲ್ ಕಮ್ಯುನಿಟಿ ಯಾವುದು ಮುಖ್ಯಸ್ಥರಿರ್ತಾರೆ, ಮತ್ತು ಅದರಲ್ಲಿ 1/3 ಭಾಗದಷ್ಟು ಮಹಿಳೆಯರಿರಬೇಕು, 18% ಪರಿಶಿಷ್ಟ ಜಾತಿ ಪಂಗಡದವರು ಇರಬೇಕು. ಸೊ ಎಲ್ಲರೂ ಸೇರಿ ಒಂದು ಯಾವುದು ಒಂದು ಇದು ಮಾಡಿರ್ತಾರೆ, ಕಮಿಟಿ ಮಾಡಿರ್ತಾರೆ. ಸೊ ಅವರ ಕರ್ತವ್ಯ ಏನಂತ ಹೇಳಿದರೆ, ಅದರ ಜೊತೆಗೆ ಏನು ಮಾಡ್ತಾರೆ, ಒಂದು ಟೆಕ್ನಿಕಲ್ ಗ್ರೂಪ್ ಅಂತ ಮಾಡ್ತಾರೆ. ಯಾಕಂದರೆ ಅಲ್ಲಿ ಜನರಿಗೆ ನಾಲೆಜ್ ಇದೆ, ಈಗ ಒಂದು ಸಸ್ಯ ಇದೆ, ಆ ಸಸ್ಯಕ್ಕೆ ಔಷಧಿ ಗುಣ ಇದೆ ಅಂತ. ಓಕೆ, ಬಟ್ ಅದರ ಟ್ಯಾಕ್ಸಾನಮಿಕ್ ಐಡೆಂಟಿಫಿಕೇಶನ್ ಅವರಿಗೆ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ವಿಶ್ವವಿದ್ಯಾನಿಲಯದ ಮಟ್ಟದಲ್ಲಿ ಅಥವಾ ಕಾಲೇಜು ಮಟ್ಟದಲ್ಲಿ ಒಂದು ಟೆಕ್ನಿಕಲ್ ಕಮಿಟಿ ಅಂತ ಮಾಡ್ತಾರೆ. ಸೊ ಟೆಕ್ನಿಕಲ್ ಕಮಿಟಿ ಮತ್ತು ಜನತಾ ಜೀವವೈದ್ಯ ದಾಖಲಾತಿ ಮಾಡುವ ಜವಾಬ್ದಾರಿ ಇರುವಂಥ ಜೀವವೈದ್ಯ ನಿರ್ವಹಣಾ ಸಮಿತಿ ಏನಿದೆ ಗ್ರಾಮ ಮಟ್ಟದಲ್ಲಿ ಜಂಟಿಯಾಗಿ ಮಾಡುವಂಥ ಒಂದು ಕಾರ್ಯ. ಅದರಲ್ಲಿ ಅಲ್ಲಿನ ಲೋಕಲ್ ಜನರೊಟ್ಟಿಗೆ ಇಂಟರ್ಯಾಕ್ಟ್ ಮಾಡಿ ನಿಮಗೆ ಇಲ್ಲಿ ಯಾವ್ಯಾವ ಸಸ್ಯ ಇದೆ, ಯಾವ ಸಸ್ಯಗಳ ಮಹತ್ವ ತಿಳಿದಿದೆ, ಅದನ್ನೆಲ್ಲ ಒಂದು ದಾಖಲೀಕರಣ ಮಾಡ್ತವೆ. ಅದು ರೆಕಾರ್ಡಾಗಿ ಒಂದು ಗ್ರಾಮ ಪಂಚಾಯತಿಯಲ್ಲಿ ಪರ್ಮನೆಂಟ್ ರೆಕಾರ್ಡಾಗಿ ಇರ್ತದೆ, ಹಾರ್ಡ್ ಕಾಪಿ ಮತ್ತು ಸಾಫ್ಟ್ ಕಾಪಿ. ಅದೇ ರೀತಿ ಅದರ ಕಾಪಿರೈಟರ್ ಕರ್ನಾಟಕ ಜೀವವೈದ್ಯ ಮಂಡಳಿಗೆ ಇರ್ತದೆ, ಅದೇ ರೀತಿ ಆಯಾ ರಾಜ್ಯಕ್ಕೆ ಇರ್ತದೆ. ಈಗ ಸಾಕಷ್ಟು ಮಾಹಿತಿಯನ್ನು ನೀವು ಕಲೆ ಹಾಕ್ತೀರಿ, ಈಗ ಒಂದು ಪ್ರದೇಶಕ್ಕೆ ಹೋಗಿ ಅಲ್ಲಿರುವಂಥ ಒಂದು ಜೀವ ವಿವಿಧತೆ ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ತೀರಿ, ಇದರ ವಿಂಗಡಣೆ ಮಾಡುವಂಥದ್ದು ಮತ್ತು ದಾಖಲು ಮಾಡುವಂಥದ್ದು ಹೇಗೆ? ದಾಖಲೆ ಈಗಾಗಲೇ ನಾನು ಹೇಳಿರುವ ಹಾಗೆ ಒಂದು ಮೆಥಡ್ ಅಂತ ಹೇಳಿದ್ರೆ ಒಂದು ಪ್ರದೇಶದಲ್ಲಿ ಬರ್ಡ್ ಡೈವರ್ಸಿಟಿ, ಓಕೆ, ಪಕ್ಷಿಗಳ ವೈವಿಧ್ಯತೆಯನ್ನು ನಾನು ಹೋಗಿ ಅಧ್ಯಯನ ಮಾಡ್ತೇನೆ, ಅಲ್ಲಿ ಯಾವ ಪಕ್ಷಿಗಳಿದ್ದಾವೆ ಅಂತ. ಬರೀ ಅಲ್ಲಿ ನೋಡಿಕೊಂಡು ನೋಟ್ ಮಾಡ್ಕೊಳ್ಳೋದಲ್ಲ, ನಾನು ಅದರ ಛಾಯಾಚಿತ್ರಕರಣ ಮಾಡ್ಕೊಳ್ಬೇಕು. ಓಕೆ, ಅಲ್ಲಿ ಪಕ್ಷಿಯನ್ನು ಹಿಡಲಿಕ್ಕಾಗಲ್ಲ, ಛಾಯಾಚಿತ್ರಕರಣ ಮಾಡಬೇಕು. ಮೊದಲು ಕೀಟಗಳಾದರೆ ಅದನ್ನು ಹಿಡಿದ ಸ್ಪೆಸಿಮೆನ್ ಆಗಿ ಇಡ್ತಾ ಇದ್ರು, ಈಗ ಅದು ಮಾಡಲಿಕ್ಕೆ ಅವಕಾಶ ಇಲ್ಲ. ಯಾಕಂದರೆ ನಾವು ಸಂರಕ್ಷಣೆ ಹೆಸರಿನಲ್ಲಿ ಪ್ರಾಣಿಗಳನ್ನ ಕೊಲ್ಲಬಾರ್ದು, ಅಥವಾ ದಾಖಲೀಕರಣ ಹೆಸರಿನಲ್ಲಿ ಪ್ರಾಣಿಗಳನ್ನ ಹಿಂಸೆ ಮಾಡಬಾರ್ದು. ಬಣ್ಣ, ಆಕಾರ, ಧ್ವನಿ ಅಂತದನ್ನೇ ಹೌದು. ಈಗ ಏನು ಮಾಡ್ತೇವೆ ಅಂದರೆ ಸೌಂಡ್ ರೆಕಾರ್ಡಿಂಗ್ ಅಂತ ಇದೆ. ಓಕೆ, ಸೊ ಅದ್ರ ಮೂಲಕ ನಾವು ಇದು ಮಾಡ್ತೇವೆ. ಮುಖ್ಯವಾಗಿ ಪಕ್ಷಿಗಳು ಮತ್ತು ಫ್ರಾಗ್ ಕಪ್ಪೆಗಳನ್ನು ಐಡೆಂಟಿಫೈ ಮಾಡಲಿಕ್ಕೆ ಧ್ವನಿ ಸಂಗ್ರಹಣ ಮಾಡಿ ಅದ್ರ ಮೂಲಕ ಐಡೆಂಟಿಫೈ ಮಾಡ್ತೇವೆ. ಅದೇ ರೀತಿ ಸಸ್ಯಗಳಾದರೆ ನಾವು ಅಲ್ಲಿ ನೋಡಿ ಫೋಟೋ ತೆಗೆದು ಇರ್ತದೆ, ಜೊತೆಗೆ ಹರ್ಬೇರಿಯಂ ಅಂತ ಮಾಡ್ತೇವೆ. ಅಂದರೆ ಅದನ್ನು ಒಂದು ಸ್ಯಾಂಪಲ್ ತಗೊಂಡು ನಾವು ಅದನ್ನು ಪರ್ಮನೆಂಟಾಗಿ ಸ್ಪೆಸಿಮೆನ್ ಆಗಿ ಇಡುವಂಥದ್ದು ಮ್ಯೂಸಿಯಮ್ಮಲ್ಲಿ. ಅದಕ್ಕೆ ಒಂದು ವೋಚರ್ ನಂಬರ್ ಎಲ್ಲ ಕೊಡ್ತೇವೆ. ಸೊ ಇಂಥ ಸಸ್ಯ ಇಂಥ ಪ್ರದೇಶದಲ್ಲಿ ಇತ್ತು ಅಂತ ಅದಕ್ಕೆ ಒಂದು ವೋಚರ್ ನಂಬರ್ ಕೊಟ್ಟು ಅದಕ್ಕೆ ವೈಜ್ಞಾನಿಕ ಹೆಸರಾಗಿ ಇದ್ದೇ ಇರ್ತದೆ. ಹೀಗೆ ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವೊಂದು ಸಲ ಹೊಸ ಪ್ರಭೇದ ಸಿಗುವಂಥ ಅವಕಾಶ ಇರ್ತದೆ, ಹೊಸ ಪ್ರಭೇದ ಡಿಸ್ಕವರ್ ಆಗುವಂಥದ್ದು. ಇಲ್ಲದಿದ್ದರೆ ನಮಗೆ ವಿಷಯನೇ ಗೊತ್ತಾಗೋದಿಲ್ಲ ಇಂಥೊಂದು ಪ್ರಭೇದ ಇತ್ತು ಅಂತೇಳಿ. ಸೊ ಅದರ ಅವಕಾಶ ಕೂಡ ಇದೆ. ಹೀಗೆ ಈ ಜೀವ ವೈವಿಧ್ಯತೆಯನ್ನು ದಾಖಲು ಮಾಡುವುದರ ಅಥವಾ ಒಂದು ಅಧ್ಯಯನ ಮಾಡುವುದರಿಂದ ಏನು ಉಪಯೋಗ ಇದೆ? ಮುಖ್ಯವಾದ ಉಪಯೋಗ ಅಂತ ಹೇಳಿದರೆ ಸಂರಕ್ಷಣೆ. ಈಗ ಇವತ್ತು ಪರಿಸರ ನಾಶ ಅಥವಾ ವನ್ಯಜೀವಿಗಳ ನಾಶ ಆಗ್ತಿದೆ ಅಂತ ಹೇಳಿದರೆ ಅದಕ್ಕೆ ಮಾನವ ಕಾರಣ ಆಗಿರೋದ್ರಿಂದ ಅದರ ಸಂರಕ್ಷಣೆ ಜವಾಬ್ದಾರಿ ಕೂಡ ಮನುಷ್ಯನೇ. ಈಗ ಯಾವುದೇ ಒಂದು ಸಂರಕ್ಷಣೆ ಮಾಡಬೇಕಂತ ಇದ್ದರೆ ಮೊದಲ ಕೆಲಸ ಆಗಬೇಕಂದ್ರೆ ದಾಖಲೀಕರಣ. ಒಂದು ಪ್ರದೇಶದಲ್ಲಿ ಇಂಥ ಒಂದು ಜೀವಿ ಇದೆ ಅಂತ ಹೇಳಿ ದಾಖಲೆ ಆದರೆ ಅದನ್ನು ಸಂರಕ್ಷಿಸಲಿಕ್ಕೆ ಒಂದು ಅವಕಾಶ ಆಗ್ತದೆ. ಒಂದು ಉದಾಹರಣೆ ಕೊಡೋದು ಅಂತಿದ್ದರೆ 1980 ಸೈಲೆಂಟ್ ವ್ಯಾಲಿ, ಮೌನ ಕಣಿವೆ ಅಂತ ಕೇರಳದಲ್ಲಿ, ಅಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಮಾಡೋದಂತ ಒಂದು ಕಾನ್ಸೆಪ್ಟ್ ಬಂತು. ಆವಾಗ ನಾನು ಈಗಾಗಲೇ ಹೇಳಿದಾಗೆ ಸಿಂಗಳೀಕ ಒಂದು ವಿಶೇಷ ತಳಿ ಏನಂತ ಹೇಳಿದ್ರೆ ಎಂಡಮಿಕ್ ಸ್ಪೀಷೀಸ್, ಅದು ನಮ್ಮ ವೆಸ್ಟರ್ನ್ ಘಾಟ್ಸ್ ಅದರಲ್ಲಿ ಮುಖ್ಯವಾಗಿ ಮೌನ ಕಣಿವೆಯಲ್ಲಿ ಅವುಗಳ ವಾಸಸ್ಥಾನವಾಗಿತ್ತು. ಸೊ ಆವಾಗ ಅಲ್ಲಿನ ಪರಿಸರವಾದಿಗಳು ಏನು ಮಾಡಿದರು, ಒಂದು ಬೇರೆ ಜೀವಿಗಳಿಗೂ ಅಫೆಕ್ಟ್ ಆಗ್ತದೆ, ಮುಖ್ಯವಾಗಿ ಈ ಸಿಂಹಬಾಲದ ಮಂಗ ಸರ್ವನಾಶ ಆಗ್ತದೆ, ಯಾಕಂದರೆ ಅದು ಇರುವ ವಿನಾಶದಂಚಿಗೆ ಆಲ್ರೆಡಿ ತಲುಪಿದೆ. ಸೊ ಹಾಗಾಗಿ ಅಲ್ಲಿ ಪರಿಸರವಾದಿಗಳು ಅದನ್ನು ಪ್ರೊಟೆಸ್ಟ್ ಮಾಡಿದರು, ಅಂದರೆ ಸಣ್ಣ ರೀತಿಯಲ್ಲಿ ಪ್ರೊಟೆಸ್ಟ್ ಮಾಡಿದರು. ಮತ್ತು ಪ್ರೈಮ್ ಮಿನಿಸ್ಟರ್ ಗಮನಕ್ಕೆ ತಂದಾಗ ಆ ಹೈಡ್ರೋಲೆಟಿಕ್ ಪ್ರಾಜೆಕ್ಟನ್ನು ಎಷ್ಟೇ ಅನುಕೂಲ ಇದ್ದಿರ್ಬೋದು, ಎಷ್ಟೇ ಪ್ರಯೋಜನ ಇರಬಹುದು, ಅವಾಗ ಸ್ಟಾಪ್ ಆಯಿತು. ಸೊ ಹೀಗಾಗಿ ಒಂದು ಸಂರಕ್ಷಣೆ ಮಾಡಬೇಕಂತಿದ್ದರೆ ಜೀವಿಗಳ ದಾಖಲೀಕರಣ ಬಹುಮುಖ್ಯ. ಅದೇ ರೀತಿ ಈಗ ಪೆನಿಸಿಲಿನ್ ಎಕ್ಸಾಂಪಲ್ ತಗೊಂಡ್ರೆ, ಪೆನಿಸಿಲಿನ್ ಒಂದು ಶಿಲೀಂಧ್ರದಿಂದ ಬರುವಂಥದ್ದು. ಒಂದು ವೇಳೆ ಈಗ ಜೀವ ವೈವಿಧ್ಯ ಅಂತ ಹೇಳಿದ್ರೆ ನಮಗೆ ಕಣ್ಣಿಗೆ ಕಾಣುವಂಥ ಪ್ರಾಣಿ ಪಕ್ಷಿಗಳು ಮಾತ್ರ ಅಲ್ಲ, ಕಣ್ಣಿಗೆ ಕಾಣದ ಎಷ್ಟೋ ಜೀವಿಗಳು ಇದ್ದಾವೆ. ಸೊ ಈಗ ನಾವು ಪೆನಿಸಿಲಿನ್ ಒಂದು ಉದಾಹರಣೆಗೆ ತೆಗೆದುಕೊಂಡ್ರೆ, ಅದು ಪೆನಿಸಿಲಿಯಂ ನೊಟೇಟಮ್ ಎನ್ನುವ ಒಂದು ಶಿಲೀಂಧ್ರದಿಂದ ಪಡೆಯುವಂಥ ಒಂದು ಔಷಧಿ. ಒಂದು ವೇಳೆ ಅದರು ಗುರುತಿಸದೇ ಇಲ್ಲದಿದ್ದರೆ, ಸಪೋಸ್ ನಾಶವಾಗಿದ್ದರೆ, ಇಂಥ ಒಂದು ಔಷಧಿ ಗುಣ ಇರುವ ಒಂದು ಶಿಲೀಂಧ್ರ ಇತ್ತಂತ ನಮ್ಗೆ ಗೊತ್ತಾಗ್ತಾನೆ ಇರಲಿಲ್ಲ. ಸೊ ನಮಗೆ ಸಸ್ಯಗಳಿಂದ ಬೇರೆ ಬೇರೆ ಜೀವಿಗಳಿಂದ ಬೇರೆ ಬೇರೆ ಹಲವು ರೀತಿಯ ಉಪಯೋಗಗಳಿವೆ. ಅದು ಔಷಧ ರೂಪದಲ್ಲಿರ್ಬೋದು, ಉದ್ಯಮ ರೂಪದಲ್ಲಿರ್ಬೋದು, ಅಥವಾ ಒಂದು ಕೈಗಾರಿಕೆಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ನಾವು ಜೀವಿಗಳನ್ನು ಅವಲಂಬಿಸಿಕೊಂಡಿದ್ದೇವೆ. ಸೊ ಹಾಗಾಗಿ ನಾವು ಜೀವಿಗಳ ಸಂರಕ್ಷಣೆ ಮತ್ತು ದಾಖಲೀಕರಣ ಅತ್ಯಂತ ಅಮೂಲ್ಯವಾದ ಒಂದು ಕಾರ್ಯ. ಜೀವ ವೈವಿಧ್ಯತೆಯನ್ನು ಸಂರಕ್ಷಣೆ ಮಾಡುವಂತಹದ್ದು ಎಷ್ಟರ ಮಟ್ಟಿಗೆ ಅಗತ್ಯ ಹಾಗೂ ಹೇಗೆ ಮಾಡುವಂಥದ್ದು? ಸಂರಕ್ಷಣೆ ತುಂಬ ಅಗತ್ಯವಾದಂಥದ್ದು, ಯಾಕಂದರೆ ಈಗಾಗಲೇ ನಾನು ಹೇಳಿದಾಗೆ ಮನುಷ್ಯ ಎಷ್ಟೇ ಬುದ್ಧಿವಂತನಾದರೂ, ಎಷ್ಟೇ ತಂತ್ರಜ್ಞಾನವಾಗಿ ಪ್ರಗತಿ ಹೊಂದಿದರೂ ಕೂಡ ಮನುಷ್ಯ ಒಬ್ಬನ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈಗ ನಮಗೆ ಉಸಿರಾಡಲಿಕ್ಕೆ ಆಮ್ಲಜನಕ ಬೇಕು, ಈ ಆಮ್ಲಜನಕ ನಾವು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ಸಸ್ಯಗಳಿಂದ ಬರುವಂಥದ್ದು. ಅದಕ್ಕೆ ಅದೇ ರೀತಿ ನಮಗೆ ಆಹಾರ ಬೇಕು. ಈಗ ನಾವು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡ್ತೇವೆ, ಇಂಗಾಲದ ಡೈಆಕ್ಸೈಡ್, ಆ ಇಂಗಾಲದ ಡೈಆಕ್ಸೈಡನ್ನು ಮರುಚಕ್ರಣಗೊಳಿಸುವುದು ಕೂಡ ಸಸ್ಯಗಳು, ನಮಗೆ ಆ ರೂಪದಲ್ಲಿ ಸಿಗ್ತವೆ. ಅದೇ ರೀತಿ

ಕಾಮಧೇನು ಚಿಂತಾಮಣಿ ಕಲ್ಪವೃಕ್ಷನಾದ ಸ್ವಾಮಿ, ಕಾಮಧೇನು ಚಿಂತಾಮಣಿ ಕಲ್ಪವೃಕ್ಷನಾದ ಸ್ವಾಮಿ. ನೇಮದಿಂದಲಿ ನೆನೆಯುವವರ ಭಾಗ್ಯ ಕೆಣೆಯುಂಟೆ, ಸಾಮಾನ್ಯವಲ್ಲವೋ ಈತ ಮೋಕ್ಷಾದಿ ಸಂಪದಗಳಿಗೆ, ಸಾಮಾನ್ಯವಲ್ಲವೋ ಈತ ಮೋಕ್ಷಾದಿ ಸಂಪದಗಳಿಗೆ. ಆ ಮಹಾ ಅಪರೋಕ್ಷ ಜ್ಞಾನ ಧಾರಢ್ಯ ಭಕುತಿಯ ಕೊಡುವ ಹನುಮ ಭೀಮ ಮಧ್ವ ಮುನಿಯ ನೆನೆದು ಬದುಕಿರು. ಅನುಮಾನಂಗಳಿಲ್ಲದಲೆ ಮನೋಭೀಷ್ಟಂಗಳ ನೀವ ಹನುಮ ಭೀಮ ಮಧ್ವ ಮುನಿಯ ನೆನೆದು ಬದುಕಿರು. ಅವತಾರತ್ರಯಗಳಿಂದ ಶ್ರೀಹರಿಯ ಸೇವಿಸುತ್ತ, ಅವತಾರತ್ರಯಗಳಿಂದ ಶ್ರೀಹರಿಯ